ಸ್ಮರಿಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ ದೀಪಾವಳಿ ಹಬ್ಬದ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಾವೆಲ್ಲ ದೀಪಾವಳಿ ಆಚರಣೆಯ ಸಂಭ್ರಮ ಉಲ್ಲಾಸಗಳಲ್ಲಿ ಮುಳುಗಿದ್ದೀರಿ ಅಂತೇಳಿ ನಾವು ಅಂದ್ಕೋತೀವಿ, ಸಂತೋಷ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇವಲ ಮೇಘ ಸಂದೇಶದ ವಾರದ ಮುನ್ನೋಟವನ್ನು ಮಾತ್ರ ನೀಡುತ್ತಾ ಇದ್ದೀವಿ. ಗಮನಿಸಬೇಕು, ವಿಸ್ತಾರವಾದಂತಹ ಮೇಘ ಸಂದೇಶ ಇವತ್ತು ಪ್ರಸಾರ ಆಗುವುದಿಲ್ಲ. ಆದ್ಮೇಲೆ ಇಲ್ಲಿ ತನಕ ಚಿತ್ತಾ ಮಳೆ ಇತ್ತು. ಚಿತ್ತಾ ಮಳೆ 24ನೇ ತಾರೀಕು ನಿರ್ಗಮನ ಆಗ್ತಾ ಇದೆ, ಅಂತಂದ್ರ ನಿನ್ನೆ ನಿರ್ಗಮನ ಆಯ್ತು. ಹೊಸ ಮಳೆ ಈ ಹಂಗಾಮಿನ ಕೊನೆ ಮಳೆ, ಸ್ವಾತಿ ಮಳೆ ನಿನ್ನೆ ಪ್ರವೇಶ ಆಗಿದೆ. ಇದರ ಅವಧಿ ನವೆಂಬರ್ 6 ತನಕನು ಇರ್ತದ. ಸ್ವಾತಿ ಮಳೆ ಈ ಸಲ ಅಲ್ಪ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಮಯದೊಳಗ ಚಂಡಮಾರುತದ ಸೂಚನೆ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಶ್ಚಿಮ ಕರಾವಳಿ ಒಳಗ ಮಳೆ ಪ್ರಮಾಣದೊಳಗ ಇಳಿಕೆ ಸಂಭವ ಅದ. ಉತ್ತರ ಕರ್ನಾಟಕ ಮತ್ತು ಪೂರ್ವ ಕರಾವಳಿಗಳಲ್ಲಿ ಮೋಡ ಕವಿದ ವಾತಾವರಣ ಇರಬಹುದು. ಮಧ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಸಂಭವಿಸಬಹುದು, ಅದರ ಮೂಲಕ ನಷ್ಟ ಕೂಡ ಆಗಬಹುದು ಅನ್ನುವಂತಹ ಸೂಚನೆ ಅದ. ದಿನಾಂಕ ಅಕ್ಟೋಬರ್ 25, 26, 28, 30, ನವೆಂಬರ್ 1, 3, 5 ಈ ದಿನಗಳಂದು ಮಳೆಯ ನಿರೀಕ್ಷೆ ನಾವು ಮಾಡಬಹುದಾಗಿದೆ. ಈ ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಅಕ್ಟೋಬರ್ 20, 26, 28, 30 ಮತ್ತು ನವೆಂಬರ್ 1, 3, 5 ಈ ದಿನಗಳಂದು ಒಳ್ಳೆಯ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಅನುಮಾನವನ್ನ ವ್ಯಕ್ತ ಮಾಡಿದ್ರು. ಬಂಗಾಳಕೊಲ್ಲಿ ಒಳಗ ಚಂಡಮಾರುತ ಉದ್ಭವ ಆಗುತ್ತದೆ. ಆ ಚಂಡಮಾರುತ ಸೃಷ್ಟಿ ಆದ ನಂತರ ಅನೇಕ ಕಡೆಗಳಲ್ಲಿ ಮಳೆ ಆಗ್ತದ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ರು. ಈಗ ಆ ಚಂಡಮಾರುತ ಸೃಷ್ಟಿ ಆಗಿದೆ, ಆದ್ರೆ ಅದರ ಹಾದಿ ನಮ್ಮ ಕಡೆ ಇಲ್ಲ, ಬಾಂಗ್ಲಾದೇಶದ ತೀರ ಪ್ರದೇಶಗಳನ್ನ ದಾಟಿ ಅದು ಆ ದೇಶವನ್ನ ಪ್ರವೇಶ ಮಾಡಿದೆ. ಮೊದಲಿಗೆ ಈ ಚಂಡಮಾರುತ ಬಹಳ ಬಲಶಾಲಿಯಾಗಿತ್ತು. ಒಂದು ತಾಸಿಗೆ 100 ಕಿಲೋಮೀಟರ್ ವೇಗದೊಳಗ ಇದು ಚಲಿಸ್ತಾ ಇತ್ತು. ಬಾಂಗ್ಲಾದೇಶದೊಳಗೆ ಸಾಕಷ್ಟು ಮಳೆಯನ್ನ ಇದು ತಂದಿದೆ. ಇದರಿಂದಾಗಿ ಜೀವ ಹಾನಿ ಕೂಡ ಸಂಭವಿಸಿರುವುದನ್ನ ನಾವು ನೋಡ್ತಾ ಇದ್ವಿ. ಕಟ್ಟಡಗಳಿಗೆ ತೊಂದರೆಯಾಗಿದೆ ಮತ್ತೆ ಪ್ರವಾಹ ಬಂದಿದೆ. ಅತಿ ಭಾರಿ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ 2-2.5 ತಾಸದೊಳಗ ಇದು ಏನಾಯ್ತಪ್ಪ ಅಂತಂದ್ರೆ ದುರ್ಬಲವಾಗಿ ತೀವ್ರವಾದಂತಹ ವಾಯುಭಾರ ಕುಸಿತವಾಗಿ ಪರಿಣಮಿಸಿತು. ಆ ನಂತರ ಮತ್ತೆ 1-2 ತಾಸದೊಳಗ ಮತ್ತಿಷ್ಟು ದುರ್ಬಲವಾಗಿ ಇದು ವಾಯುಭಾರ ಕುಸಿತದ ಪ್ರದೇಶವಾಗಿ ಪರಿವರ್ತನೆ ಆಯಿತು. ಅದರ ನಂತರ ಮುಂದಿನ ಸಮಯದೊಳಗ ಇದು ಮತ್ತಿಷ್ಟು ದುರ್ಬಲವಾಗಿ ಕೇವಲ ವಾಯುಭಾರ ಕುಸಿತವಾಗಿ ಇರ್ತದ ಅನ್ನುವಂತಹ ಒಂದು ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕ ಈ ಒಂದು ಚಂಡಮಾರುತ ಏನದಲ್ಲ, ಬಾಂಗ್ಲಾದೇಶದಲ್ಲಿ ಸಹಿತ ಬಹಳಷ್ಟು ತೊಂದರೆ ಮಾಡಲಿಲ್ಲ. ಜೀವ ಹಾನಿಯಾಗಿದ್ದು, ಸ್ವಲ್ಪ ಪ್ರವಾಹ ಬಂದಿದ್ದು, ಭಾರಿ ಮಳೆಯಾಗಿದ್ದು, ಅಸ್ತವ್ಯಸ್ತ ಆಗಿದ್ದು, ಅಷ್ಟು ಬಿಟ್ರ ಅಂತ ದೊಡ್ಡ ದುರಂತವನ್ನೇನು ಇದು ತಂದಿಲ್ಲ ಅಂತ ಹೇಳಿ ಹೇಳ್ಬಹುದು. ಆದ್ಮೇಲೆ ಇದು ಚಂಡಮಾರುತದ ಬಗ್ಗೆ ಆಯಿತು. ಇನ್ನ ಮುಂದಿನ ವಾರ ಯಾವ ರೀತಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ವಾತಾವರಣದ ನಡವಳಿಕೆ ಇರಬಹುದು ಅನ್ನೋದನ್ನ ನೋಡೋಣ. ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಅಕ್ಟೋಬರ್ 26ರಿಂದ ಮಂಗಳವಾರ ನವೆಂಬರ್ 1ನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ಈಗ ನಾವು ಗಮನಿಸೋಣ. ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥೂಲವಾಗಿ ತಮಗೆ ವಾತಾವರಣ ಯಾವ ರೀತಿ ಇರಬಹುದು ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ಬಂದದ, ತಾವು ಕೂಡ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯದ. ಯಾವ ರೀತಿ ಕಳೆದ ದಿನಗಳು ಇದ್ವು, ಈ ಚಂಡಮಾರುತ ಬರ್ತದ ಅನ್ನುವಂತಹ ಒಂದು ವಿಚಾರ ಇದ್ದಾಗ ಕೂಡ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಣ ವಾತಾವರಣನೇ ಇರ್ತದ ಅನ್ನುವಂತಹ ಮಾತನ್ನ ನಾವೇನು ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಅದೇ ರೀತಿಯಾದಂತಹ ವಾತಾವರಣ ಮುಂದುವರಿತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗ ಹೇಳೋದಾಯ್ತಪ್ಪ ಅಂತಂದ್ರ ಬರುವ ಸೋಮವಾರ ಅಕ್ಟೋಬರ್ 31ರ ತನಕನು ಇದೇ ವಾತಾವರಣ ಮುಂದುವರಿತದ. ಪ್ರಫುಲ್ಲವಾದಂತಹ ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾತಾವರಣ ಮತ್ತೆ ತಮಗೆ ಅನುಕೂಲಕರವಾದಂತಹ ಒಂದು ವಾತಾವರಣ, ಎಲ್ಲಾ ರೈತಾಪಿ ಚಟುವಟಿಕೆಗಳನ್ನ ಬಿತ್ತು ಕಾರ್ಯ ಇರಬಹುದು, ಸಾಗಾಣಿಕೆ ಇರಬಹುದು, ಸ್ಪ್ರೇಯಿಂಗ್ ಇರಬಹುದು, ಹಿಂಗ ಏನ್ ತರಹೇವಾರಿ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಶಸ್ತವಾದಂತಹ ಒಂದು ಕಾಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾವು ಇಲ್ಲಿ ಗಮನಿಸಬೇಕು, ಸೋಮವಾರ 31ನೇ ತಾರೀಕಿನ ತನಕ ಈ ವಾತಾವರಣ ಇರಬಹುದಾಗ್ಯದ. ಮಂಗಳವಾರ 1ನೇ ತಾರೀಕು ಏನದ, ನವೆಂಬರ್ 1ನೇ ತಾರೀಕು, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಇದು ಮಂಗಳವಾರ ಅಷ್ಟೇ ಅಲ್ಲ, ಬುಧವಾರ ಅಂದ್ರೆ ಮುಂದಿನ ವಾರ ಕೂಡ ಒಂದು ದಿವಸ ಇರ್ತದ. ಅಂದ್ರೆ ಮಂಗಳವಾರ 1ನೇ ತಾರೀಕು, ಬುಧವಾರ 2ನೇ ತಾರೀಕು, ಈ 2 ದಿವಸ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಇದನ್ನಷ್ಟು ಬಿಟ್ರೆ ಉಳಿದ ದಿನಗಳಲ್ಲಿ ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾತಾವರಣ ಇರ್ತದ. ಮುಂದಿನ ವಾರ ಕೂಡ ಒಳ್ಳೆಯ ಬಿಸಿಲಿನ ವಾತಾವರಣ ಇರ್ತದ. ನಡುವ ಈ 2 ದಿವಸ 1 ಮತ್ತು 2ನೇ ತಾರೀಕು ಇದನ್ ಬಿಟ್ರೆ ಮುಂದಿನ ದಿನಗಳಲ್ಲಿ ಸಹಿತ ಒಳ್ಳೆಯ ಬಿಸಿಲಿನ ವಾತಾವರಣ ಇರ್ತದ ಅನ್ನೋದು ತಮ್ಮ ಗಮನದೊಳಗ ಇರಲಿ. ಅದರ ಪ್ರಕಾರ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ವಿಸ್ತಾರವಾಗಿ ಇಲ್ಲಿ ವಾತಾವರಣ ಹೆಂಗಿರಬಹುದು ಅನ್ನೋದಕ್ಕೆ ಇಲ್ಲೇನು ಅಂಕಿ ಸಂಖ್ಯೆಗಳಿಲ್ಲ. ಬುಧವಾರ 26ರಿಂದ ಸೋಮವಾರ 31ರ ತನಕ ಬಿಸಿಲಿನ ವಾತಾವರಣ ಇರ್ತದ, ಮಳೆ ಇರುವುದಿಲ್ಲ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10ರಷ್ಟು ಅನ್ನುವಂತಹ ಒಂದು ಸೂಚನೆ ಅದ. ಮಂಗಳವಾರ 1ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳ ಬಗ್ಗೆ ನಾವು ನೋಡೋಣ. ಮಂಗಳವಾರ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆ ಒಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 65ರಷ್ಟು, ಬೀದರ್ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 60, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 80, ಬಳ್ಳಾರಿ ಜಿಲ್ಲೆ ಒಳಗ 90, ಬಾಗಲಕೋಟೆ ಜಿಲ್ಲೆ ಒಳಗ 70 ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 55ರಷ್ಟು ಅನ್ನುವಂತಹ ಒಂದು ಸೂಚನೆ ಅದ. ಇದನ್ ಬಿಟ್ರೆ ಉಳಿದ ದಿನಗಳಲ್ಲಿ ಒಳ್ಳೆಯ ವಾತಾವರಣ ಇರ್ತದ, ಅನುಕೂಲಕರವಾದಂತಹ ವಾತಾವರಣ ಇರ್ತದ. ಮಂಗಳವಾರ 1ನೇ ತಾರೀಕು ಎಲ್ಲಾ ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ ಅಂತ ಹೇಳಿ ಹೇಳದೆ, ಕಲಬುರಗಿ ಜಿಲ್ಲೆ ಒಳಗ 9.3 ಮಿಲಿಮೀಟರ್ ಮಳೆ ಆಗಬಹುದು, ಬೀದರ್ ಜಿಲ್ಲೆ ಒಳಗ 3.2, ರಾಯಚೂರು ಜಿಲ್ಲೆ ಒಳಗ 6.1, ವಿಜಯಪುರ ಜಿಲ್ಲೆ ಒಳಗ 4.1, ಕೊಪ್ಪಳ ಜಿಲ್ಲೆ ಒಳಗ 6.6, ಯಾದಗಿರಿ ಜಿಲ್ಲೆ ಒಳಗ 12.3, ಬಳ್ಳಾರಿ ಜಿಲ್ಲೆ ಒಳಗ 8, ಬಾಗಲಕೋಟೆ ಜಿಲ್ಲೆ ಒಳಗ 3.9, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 11.6 ಮತ್ತು ಜೈರಾಬಾದ್ ತಾಲೂಕಿನೊಳಗ 7.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಇದು ವಿಸ್ತಾರವಾಗಿ ಮತ್ತು ಸ್ಥೂಲವಾಗಿ ಮಳೆಯ ಸಾಧ್ಯತೆಗಳು ವಾತಾವರಣದ ನಡವಳಿಕೆ ಬಗ್ಗೆ ಆಯ್ತು. ಅದೇ ವಾತಾವರಣದೊಳಗ ಯಾವಾಗಾದ್ರೂ ಬದಲಾವಣೆಗಳು ಆಗಬಹುದು, ನಾವು ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕ ಮರಿಬಾರದು. ಇನ್ನ ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅದನ್ನ ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರ ಬಳಕೆಯ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಸ್ಯತ್ವ ಹೊಂದಿ ಅದರ ಉಪಯೋಗವನ್ನ ಪಡ್ಕೊಳ್ಬಹುದು. ತಮ್ಮ ಬಂಧು ಮಿತ್ರರಿಗೆ ಇದರ ಬಗ್ಗೆ ಹೇಳ್ರಿ, ಅವರು ಕೂಡ ಸದಸ್ಯರಾಗ್ಲಿ. ಅಂದ್ರೆ ಕಾಲಕಾಲಕ್ಕೆ ತಮಗೆ ಮಾಹಿತಿ ಸಿಗ್ತದ, ಮುನ್ಸೂಚನೆ ಸಿಗ್ತದ, ಅದರ ಪ್ರಕಾರ ತಾವು ತಮ್ಮ ಕೃಷಿಯನ್ನ ಯೋಜನೆ ಮಾಡಿಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಅಂತ ನಮ್ಮ ಎಲ್ಲ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 577ನೇ ಸಂಚಿಕೆ ಬಿತ್ತರವಾಯಿತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿರಂಗದಲ್ಲಿ ಈಗ ತಜ್ಞವಾಣಿ. ಉಳ್ಳಾಗಡ್ಡಿ ಬೇಸಾಯ ಕ್ರಮ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಂಬರೀಶ್ ಅವರೊಂದಿಗಿನ ಸಂದರ್ಶನ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ತಮ್ಮಲ್ಲಿ ಅನೇಕರು ಉಳ್ಳಾಗಡ್ಡಿಯನ್ನ ಬೆಳೀತಾ ಇದ್ದಿರಬಹುದು. ಉಳ್ಳಾಗಡ್ಡಿ ಬಹಳ ಒಳ್ಳೆ ಆದಾಯವನ್ನು ಕೊಡುವಂತಹ ಬೆಳೆ ಅಂತ ಹೇಳಿ ಹೇಳಬಹುದು. ಅದರಿಂದ ಕೆಲವೊಮ್ಮೆ

ಅಂದ್ರೆ ಕಳೆಗಳು ಅಷ್ಟು ತೊಂದರೆ ಕೊಡುವುದಿಲ್ಲ ಉಳ್ಳಾಗಡ್ಡಿಗೆ? ಇಲ್ಲ, ಕಳೆ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಕಳೆ ನಿರ್ವಹಣೆ ತೊಂದರೆ ಈರುಳ್ಳಿಯಲ್ಲಿ ಬಹಳ ಕೊಡ್ತವೆ, ಯಾಕಂದ್ರೆ ಇದು ಗಿಡದಿಂದ ಗಿಡಕ್ಕೆ ಅಂತರ ಬಹಳ ಕಡಿಮೆ ಇರ್ತದೆ, ಮತ್ತೆ ಇವು ಕಳೆಗೆ ಕಾಂಪಿಟೇಷನ್ ಅಂತ ಏನಂತೀವಿ ನಾವು, ಅದು ಕೊಡುವಂತ ಸಾಮರ್ಥ್ಯ ಈರುಳ್ಳಿಯಲ್ಲಿ ಇರಲ್ಲ. ಈಗ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಅದು ಬೆಳೆದು ಎತ್ತರ ಬೆಳೆದು ಅವು ಎಲೆಯಿಂದ ನೆರಳಾಗಿ ಯಾವುದೇ ರೀತಿ ಭೂಮಿಗೆ ಬಿಸಿಲು ಬರಲ್ದಂಗೆ ನೋಡ್ಕೊಂಡು ಅಥೀಸ್ಟ್ ಕಳೆ ನಿರ್ವಹಣೆ ಅಲ್ಲಿ ಪ್ರೊಟೆಕ್ಷನ್ ಆಗಿರ್ತದೆ. ಬಟ್ ಇದರಲ್ಲಿ ಹಂಗಿಲ್ಲ, ಕಳೆ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಇಲ್ಲಿ ಕಳೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸರ್. ನೀರಿನ ಬಳಕೆ? ನೀರಿನ ಬಳಕೆ ಅಂತಂದ್ರೆ ಈರುಳ್ಳಿಯಲ್ಲಿ ಮುಖ್ಯವಾಗಿ ಈಗ ಇತ್ತೀಚೆಗೆ ಹೇಳಿದಂಗೆ ಜಾಸ್ತಿ ಆಳ ಇರಲ್ದೇ ಇರುವಂತಹ ತರಕಾರಿ ಬೆಳೆ ಆಗಿರೋದ್ರಿಂದ ನೀರಾವರಿಯಲ್ಲಿ ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು 30-40% ನೀರಾವರಿಯಲ್ಲಿ ಇದೆ. ಅಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಮೊಳಕೆ ಒಡೆಯುವಿಕೆ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಇದೆ. ಅದೇ ನಾವು ವಾಣಿಜ್ಯವಾಗಿ ಬೆಳೆಯೋದು ಅಂತಂದ್ರೆ ಈರುಳ್ಳಿ, ಅದು ನಾವು ಚಳಿಗಾಲದಲ್ಲೇ ಬೆಳಿತೀವಿ. ನಾವು ಬೀಜೋತ್ಪಾದನೆ ಕೂಡ ಚಳಿಗಾಲದಲ್ಲಿ ಮಾಡ್ತೀವಿ, ಮತ್ತೆ ಉತ್ಪಾದನೆಯೂ ಕೂಡ ವಾಣಿಜ್ಯವಾಗಿ ನಾವು ಚಳಿಗಾಲದಲ್ಲೇ ಈರುಳ್ಳಿ ಉತ್ಪಾದನೆ ಮಾಡ್ತೀವಿ. ನೀರು ನಿರ್ವಹಣೆ ನಾವು ಕ್ರಮೇಣವಾಗಿ ವಾತಾವರಣ ಅನುಸಾರಕವಾಗಿ 1-4 ದಿವಸ, ಮತ್ತೆ ನಾವು ಬೀಜ ಬಿತ್ತಿದ ಮೇಲೆ ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ ಮೇಲೆ ಸಸಿ ಮಡಿ ಮಾಡಿ ಬೆಳೆದ್ರೆ ನಾವು ಮೊದಲು ಚೆನ್ನಾಗಿ ನೀರು ಉಣಿಸಿನೇ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು. ಅಥವಾ ನಾವು ಚೆಲ್ತೀವಿ ಅಥವಾ ಕುರಿಗೆ ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಕುರಿಗೆ ಬಿತ್ತನೆ ಮಾಡಿದಾದ್ಮೇಲೆ ನೀರು ಬಿಟ್ಟರೂ ಕೂಡ ಲಾಭದಾಯಕವಾಗಿರ್ತದೆ. ಮತ್ತೆ ನೀರಿನ ನಿರ್ವಹಣೆ ಅಂತಂದ್ರೆ ಮುಖ್ಯವಾಗಿ ನಾವು ಇಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈಗ ನಾವು ಕೊಯ್ಲು ಮಾಡುವಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಈರುಳ್ಳಿಯಲ್ಲಿ ಕೊಯ್ಲು ಮಾಡುವಾಗ ನೀರಿನ ನಿರ್ವಹಣೆ ಅಂತಂದ್ರೆ ನಾವು ಈಗ ನಾವು ಏನ್ ಹೇಳ್ತೀವಿ, ರೈತರು ಜನರಲ್ಲಿ ವಾಡಿಕೆಯಲ್ಲಿ ಏನ್ ಮಾಡ್ತಾರೆ, ಜನರು ಸರ್ ನಾವು ಬಿತ್ತಿ 3 ತಿಂಗಳಾಯ್ತು ಸರ್, ಬಿತ್ತಿ 1.5 ತಿಂಗಳಾಯ್ತು, 110 ದಿವಸ ಆಯ್ತು, 120 ದಿವಸ ಆಯ್ತು, ದಿನಗಳನ್ನ ನೆನೆಸ್ಕೊಂಡು ಕೊಯ್ಲಿಗೆ ಸಿದ್ಧತೆ ಮಾಡ್ಕೊತಾರೆ, ದಿನ ಎಣ್ಕೊಂಡು ಸೇಲ್ ಸಿದ್ಧತೆ ಮಾಡ್ತಾರೆ. ಬಟ್ ನೀರಿನ ನಿರ್ವಹಣೆಯಲ್ಲಿ ನಾವು ಅದೇನಂತೀವಿ, ನಾವು ನೆಕ್ ಕುತ್ತಿಗೆ ಭಾಗ ಬೀಳುವುದಂತೀವಿ, ಅದೊಂದು ಮುನ್ಸೂಚನೆ ಕ್ರಮ ಆಗಿರ್ತದೆ ಕೊಯ್ಲಿಗೆ. ಬಟ್ ಅದಕ್ಕೆ ನಾವು ಮುನ್ಸೂಚನೆ ಕ್ರಮವಾಗಿ ಇಟ್ಕೊಂಡು ನೀರು ನಾವು ಒಂದು ವಾರ ಅಥವಾ ಒಂದು 5-6 ದಿವಸ ಮೊದಲೇ ನಾವು ನೀರು ಬಿಡುವುದು ನಿಲ್ಲಿಸಬೇಕು. ನಿಲ್ಲಿಸಿ ಅನಂತರ ಕೊಯ್ಲು ಮಾಡಿದ್ರೆ ನಮಗೆ ಬಹಳ ಸೂಕ್ತವಾದದ್ದು ಅಂತ ಹೇಳ್ಬೋದು ಸರ್. ಈ ಕೊಯ್ಲು ಮಾಡುವಂತದ್ದು ಆಮೇಲೆ ಇಳುವರಿ ಎಷ್ಟು ಬರ್ತದೆ ನಮ್ಮ ರೈತರು ಒಳ್ಳೆ ಒಂದು ಸುಧಾರಿತ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ ಅವರು? ಈಗ ಸರ್ವೆ ಸಾಮಾನ್ಯವಾಗಿ ನಾವು ಕೊಯ್ಲಿನಂತಂದ್ರೆ ಈಗ ಈಗೇ ಮೊದಲು ಹೇಳದಂಗೆ ಈಗ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೇರೆ ತರಕಾರಿ ಬೆಳೆಗಳು ಹೋಲಿಸಿದ್ರೆ ಈರುಳ್ಳಿಯಲ್ಲಿ ಬಹಳ ಕೊಯ್ಲಿನಲ್ಲಿಯೇ ನಮಗೆ ತಂತ್ರಜ್ಞಾನ ಅಡಗಿದೆ ಅಂತ ಹೇಳ್ಬೋದು. ನಾವು ಬೆಳೆ ಗುಣಮಟ್ಟದ ಬೀಜ ತಂದು ಬಿತ್ತಿ ಮತ್ತೆ ಅದನ್ನು ನಾವು ಬೆಳೆದು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ವು, ಕಳೆ ನಿರ್ವಹಣೆ ಮಾಡಿದ್ವಿ, ಮತ್ತೆ ರೋಗ ಕೀಟದ ನಿರ್ವಹಣೆ ಏನು ಮಾಡಿದ್ವಿ, ಅಲ್ಲಿ ನಾವು 50% ಅಷ್ಟು ನಾವು ಸಕ್ಸೀಡ್ ಆದ್ವಿ ಅಥವಾ ಗೆದ್ದ್ವಿ ಅಂತ. ಇನ್ನೊಂದು 50% ಏನಿದೆ ಈರುಳ್ಳಿಯಲ್ಲಿ, ಕೊಯ್ಲಿನೇ ಬಹಳ ಮುಖ್ಯವಾದದ್ದು. ಈಗ ಈರುಳ್ಳಿಯಲ್ಲಿ 50% ಕೊಯ್ಲು ಅಂತಂದ್ರೆ ಯಾಕೆ ಹೇಳುದು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಈರುಳ್ಳಿಯಲ್ಲಿ ಒಂದು 30-40% ಕೊಳೆಯುವುದು ಮತ್ತು ಮೊಳಕೆ ಹೊಡಿಕೆ ಪ್ರಮಾಣಗಳಿಂದನೇ ಹಾಳಾಗ್ತಾ ಇದೆ. ಅಂದ್ರೆ ರೈತರು ಈಗ ಹೇಳಿದಂಗೆ ಒಂದು ಕುತ್ತಿಗೆ ಭಾಗ ಬಿತ್ತು ಅಥವಾ ಹಸಿರುವಂತ ಎಲೆಗಳು ಸ್ವಲ್ಪ ಹಳದಿ ಬಣ್ಣ ಆಯ್ದು ಅಂತಂದ್ರೆ ಅದನ್ನ ಮುನ್ಸೂಚನೆ ಕ್ರಮವಾಗಿ ನಾವು ಇಟ್ಕೋಬೇಕು. ಅದನ್ನು ಕೂಡ ಆಗಿಲ್ಲ ಸರ್, 110 ದಿವಸ ಆಯ್ತು, 120 ದಿವಸ ಆಯ್ತು, ಇನ್ನೂ ಒಣಗ್ತಾ ಇಲ್ಲ ಸರ್, ಇನ್ನೂ ಹಸಿರೇ ಇದೆ, ಹಚ್ಚ ಹಸಿರೇ ಇದೆ ಅಂತಂದ್ರೆ ನಿಮ್ಗೆ ಯಾವುದೇ ಇದು ಇಲ್ದಂಗೆ ನೀವು ನೀರು ನಿಲ್ಲಿಸ್ಬಿಡ್ಬೇಕು. ನೀರು ನಿಲ್ಲಿಸ್ಬಿಟ್ಟು ನಾವು ಪ್ಲಾಸ್ಟಿಕ್ ಬ್ಯಾರಲ್ ಅಂತ ಬರ್ತದೆ, ಅದು ರೋಲ್ ಮಾಡ್ಬಿಡ್ಬೇಕು. ರೋಲ್ ಮಾಡಿಬಿಟ್ಟು 3-4 ದಿವಸ ನಾವು ಹಂಗೆ ಹೊಲದಲ್ಲಿ ಬಿಡಬೇಕು. ಅದು ಕ್ರಮೇಣವಾಗಿ ಏನಾಗುತ್ತೆ, ಆ ಹಸಿರುವಂತಹ ಎಲೆ ಅದರ ಪೋಷಕಾಂಶಗಳನ್ನು ಗೆಡ್ಡೆಗೆ ಬಲ್ಬಿಗೆ ಏನಂತ ಗೆಡ್ಡೆಗೆ ಅದು ಹೋಗುತ್ತೆ. ಕ್ರಮೇಣವಾಗಿ ಅನಂತರ ನಾವು ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಿ ಒಂದು ಕಿತ್ತಿ ಕೀಳು ಒಂದ್ ಕಡೆ ಗುಡ್ಡೆ ಹಾಕ್ತೀವಿ. ಗುಡ್ಡೆ ಹಾಕಿದ ಮೇಲೆ ಅಥವಾ ಗುಡ್ಡೆ ಹಾಕ್ತೀವಿ, ಒಂದ್ಸರಿ ಏನ್ ಮಾಡ್ತೀವಿ, ಗುಡ್ಡೆ ಹಾಕಿದ್ರೆ ಕೊಳೆಯುತ್ತೆ ಅಂತ ರೈತರು ಏನ್ ಮಾಡ್ತಾರೆ, ಅಲ್ಲಲ್ಲಿ ಕಿತ್ತು ಅಲ್ಲಲ್ಲಿ ಇಡ್ತಾರೆ. ಅಲ್ಲಲ್ಲಿ ಇಟ್ಟದಾದ್ಮೇಲೆ ಒಂದು ಅದು ಕುಡಿ ಭಾಗ ಬಿಟ್ಟು 1-2 ಸೆಂಟಿಮೀಟರ್ ಬಿಟ್ಟು ನಾವು ಕೊಯ್ಬೇಕು. ಈ ಯಾಕಪ್ಪ 1-2 ಸೆಂಟಿಮೀಟರ್ ಬಿಟ್ಟು ಕೊಯ್ಬೇಕು ಅಂದ್ರೆ, ನೀವು ಹೋಗಿ ಈ ಕುರ್ಪಿಂದು ಅಥವಾ ಜನರಲ್ಲಿ ಕೊಯ್ತಾ ಇರ್ತಾರೆ ರೈತರು ಮಾತಾಡ್ಕೊಂಡು ಅದು ಭಾಗ ಬಿಟ್ಟು ಕೊಯ್ದ್ರೆ ನಿಮ್ಗೆ ನಾವೇನ್ ಹೇಳ್ತೀವಿ, ಮೊಳಕೆ ಹೊಡಿಕೆ ಕೊಳೆಯುವಿಕೆ ಅದು ಪ್ರಮಾಣ ಕಡಿಮೆ ಇರ್ತದೆ. ಈಗ ನಾವು ಒಂದರಿಂದ ಎರಡು ಸೆಂಟಿಮೀಟರ್ ಬಿಟ್ಟು ಕೊಡೋದಿದ್ರೆ ಕ್ರಮೇಣವಾಗಿ ಅದೇನಾಗುತ್ತೆ, ಅದು ಭಾಗ ಮುಚ್ಕೊಂಡು ಬಂದಿರುತ್ತೆ, ಅದರಲ್ಲಿ ಮೊಳಕೆಯುವಿಕೆ ಕೊಡುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಹತ್ತಿರ ಒಯ್ದು ಕೊಯ್ದ್ರು ಅಂತಂದ್ರೆ, ಕೊಯ್ಯುವಾಗ ನೀವು ಹತ್ತಿರ ಒಯ್ದು ಕೊಯ್ದ್ರು ಅಂತಂದ್ರೆ ಅಲ್ಲಿ ಮೊಳಕೆ ಒಡೆಯುವಿಕೆ ಕಳೆಯುವಿಕೆ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈಗ ನಾವು ಕೊಯ್ದಾದ್ಮೇಲೆ ಇನ್ನೊಂದೇನ್ ಹೇಳ್ತೀವಿ ತಾಂತ್ರಿಕತೆಯಲ್ಲಿ, ಕೊಯ್ದಾದ್ಮೇಲೆ ಒಂದು ಹಂಗೆ ನಾವು ಹೊಲದಲ್ಲಿ ಕೊಯ್ದು ಇಡ್ತಾ ಇರ್ತೀವಿ. ಈಗ ಮಳೆ ಬಂದಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಾರೆ ರೈತರು, ಒಂದು 2-3 ದಿವಸ ಹೊಲದಲ್ಲಿ ಒಣಗಿಸ್ತಾರೆ. ಈಗ ಮಳೆ ಬರೋದೇ ಮೋಡ ಕವಿದ ವಾತಾವರಣ ಇದೆ ಅಂತಂದ್ರೆ ಏನ್ ಮಾಡ್ತಾರೆ, ಎಲ್ಲೋ ನೆರಳಿದನಲ್ಲೋ ಅಲ್ಲಿ ತಂದು ಸ್ವಲ್ಪ ದೂರ ದೂರ ಇಟ್ಟು ಒಣಗಿಸ್ತಾರೆ. ನಾವು ಮಳೆ ಬಂದಿಲ್ಲ ಅಂತಂದ್ರೆ ಕೂಡ ರೈತರು ಹೊಲದಲ್ಲಿನೇ ಒಂದು ಎಲೆ ಇನ್ನೊಂದು ಗೆಡ್ಡೆಗೆ ನೆರಳಾಗಿ, ನೀವು ಒಂದು 2-3 ದಿವಸ ಹೊಲದಲ್ಲಿ ಬಿಸಿಲಿದ್ರು ಕೂಡ ಒಂದು ಎಲೆ ಇನ್ನೊಂದು ಗೆಡ್ಡೆಗೆ ನೆರಳಾಗಿ 2-3 ದಿವಸ ಹೊಲದಲ್ಲಿನೇ ಒಣಗಿಸಬಹುದು. ಒಣಗಿಸಿ ಅದಕ್ಕೆ ಆಮೇಲೆ ಕೊಯ್ದು ಕ್ರಮೇಣವಾಗಿ ಅದು ಭಾಗ ಮುಚ್ಕೊಂಡು ಬರ್ತದೆ, ಅದರಿಂದ ಯಾವುದೇ ರೀತಿ ಮೊಳಕೆ ಒಡೆಯುವಿಕೆ ಕೊಳೆಯುವಿಕೆ ಪ್ರಮಾಣ ಇರೋದಿಲ್ಲ. ಈಗ ಒಳ್ಳೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿಯನ್ನು ಪಡೆಯಬಹುದು ಅಂತೀರಿ? ಈ ಸರಿ ಸುಮಾರಾಗಿ ನಾವು

ಇದೇ ಕಲಾವಿದರಿಂದ ಇನ್ನೊಂದು ಕೋಲಾಟ ಪದ. ಹಕ್ಕೆ ಹಾರೆ ಬಲಿವಾಳ ಬೆದ್ದು ಅಲಭೂತಾ